ಬೇಸಾಯದ ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಪ್ರಮುಖವಾದ ಆಹಾರ ಬೆಳೆಗಳಾದಂತಹ ಈ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಕೃಷಿ ಪ್ರದೇಶದಲ್ಲೇ ಬೆಳೆಯುವುದರಿಂದ ಇದಕ್ಕೆ ಅನೇಕ ಸವಾಲುಗಳಿರ್ತವೆ. ಒಂದು, ಉತ್ಪಾದಕತೆ ಕಡಿಮೆ ಇರಬಹುದು. ಎರಡನೇದ್ದು, ಈ ಹವಾಮಾನ ಬದಲಾವಣೆಯಿಂದಾಗಿ ಈಗ ಬೇಕಾಗಿರುವಂತ ತಳಿಯ ಕೆಲವು ಗುಣಲಕ್ಷಣಗಳಲ್ಲಿ ಬದಲಾವಣೆಗಳಾಗಿರಬಹುದು. ಮೂರನೇದ್ದು, ಈಗ ನಾವು ಇಲ್ಲಿಯವರೆಗೆ ಆಹಾರ ಭದ್ರತೆ ಬಗ್ಗೆ ಮಾತಾಡಿದೀವಿ, ಇನ್ನು ಮೇಲೆ ಆಹಾರ ಭದ್ರತೆ ಜೊತೆಗೆ ಪೋಷಕಾಂಶ ಭದ್ರತೆ ಕೂಡ ಅನಿವಾರ್ಯ ಆಗಿದೆ. ಆ ನಿಟ್ಟಿನಲ್ಲಿ ಬೆಳೆಯುವಂತಹ ಈ ಆಹಾರ ಧಾನ್ಯಗಳಲ್ಲೇನೆ ಪೌಷ್ಟಿಕಾಂಶ ವೃದ್ಧಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಹಾಗೂ ಕೆಲವೊಂದು ಕಡೆ ಕಳೆ ಸಮಸ್ಯೆ ಇದೆ. ಉದಾಹರಣೆಗೆ ಜೋಳದಲ್ಲಿ ಆಫ್ರಿಕಾ ಹಾಗೂ ಭಾರತದ ಜೋಳ ಬೆಳೆಯುವಂತಹ ಪ್ರದೇಶದಲ್ಲಿ ಸ್ಟ್ರೈಗಾ ಬಿಳಿ ಕಸ ಹೆಚ್ಚು ಬೆಳೀತದೆ. ಅದರಿಂದ ಇಳುವರಿ ಕಡಿಮೆ ಆಗೋದ್ರಿಂದ ಆ ಕಳೆಯನ್ನ ಹೋಗಲಾಡಿಸುವಂತಹದ್ದು ಅಥವಾ ಕಳೆಯ ಪ್ರಭಾವವನ್ನ ತಡೆದುಕೊಂಡು ಕೂಡ ಇಳುವರಿ ಜಾಸ್ತಿ ಕೊಡುವಂತಹ ತಳಿಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬಹುದು. ಅಥವಾ ಈ ಕಡಲೆಕಾಯಿ ಅಥವಾ ಶೇಂಗಾದಲ್ಲಿ ಫಂಗಸ್ ಸಮಸ್ಯೆ ಇದೆ, ಅಪ್ಲಾಕಾಕ್ಸಿನ್ ಅನ್ನುವಂತಹದ್ದು, ಅದನ್ನ ತಡೆದುಕೊಳ್ಳಬಹುದಾದಂತ ಗುಣವಿರುವಂತಹ ತಳಿಗಳ ಅಭಿವೃದ್ಧಿ ಆಗಿರಬಹುದು. ಹೀಗೆ ರೋಗ, ಕೀಟಗಳು, ಹವಾಮಾನ ಬದಲಾವಣೆ ಇವುಗಳನ್ನ ಮೀರಿ ಉತ್ಪಾದಕತೆ, ಪೌಷ್ಟಿಕಾಂಶ ಇವೆಲ್ಲ ಗುಣಗಳನ್ನ ಹೊಂದಿರುವಂತಹದ್ದು ಹಾಗೂ ಇವುಗಳಿಂದ ಹೆಚ್ಚು ಆದಾಯ ಕೂಡ ರೈತರಿಗೆ ಸಿಗುವ ಹಾಗೆ ಆಗುವಂತಹ ನಿಟ್ಟಿನಲ್ಲಿ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಸಂಶೋಧನೆ ನಡೀತದೆ. ಡಾಕ್ಟರ್ ಅರುಣ್ ಬಳಮಟ್ಟಿ ಅವರೇ, COVID-19 ಯಾರು ನಿರೀಕ್ಷಿಸದಿರದಂತಹ ಒಂದು ಲಾಕ್ಡೌನ್ 4ರಲ್ಲಿದ್ದೇವೆ. COVID-19 ಮತ್ತೆ ಕೃಷಿ ಏನು ಪರಿಣಾಮಗಳಾಗಿರಬಹುದು? ಇಡೀ ಪ್ರಪಂಚವನ್ನ ಬದಲಿಸಿದೆ ಅನ್ನುವಂತಹದ್ದು ನಾವೀಗೆಲ್ಲ ಗಮನಿಸ್ತಾ ಇದ್ದೀವಿ. ಆ ಬದಲಾವಣೆಗಳಿಗೆ ಕೂಡ ಬೇಕಾದಷ್ಟು ಆಯಾಮಗಳಿದೆ. ವಿಶೇಷವಾಗಿ ನಾವೀಗ ಚರ್ಚಿಸ್ತಾ ಇರುವಂತಹದ್ದು ಏನು ಅಂತಂದ್ರೆ, ಪ್ರಪಂಚದ ಬಹುತೇಕ ದೇಶಗಳ ಆರ್ಥಿಕತೆ ಮಂಡಿ ಊರು ಹಾಗೆ ಮಾಡುತ್ತಿದೆ ಇದು COVID-19 ಅನ್ನುವಂತ ಒಂದು ಸಮಸ್ಯೆ ಅನ್ನೋದು. ಈಗ ನಮ್ಮ ನೇರವಾಗಿ ಮಾಧ್ಯಮಗಳಲ್ಲಿ ಹೆಚ್ಚು ನಾವು ಗಮನಿಸ್ತಾ ಇರುವಂತಹದ್ದು ಲಾಕ್ಡೌನ್ ನಿಂದಾಗಿ ಉದ್ಯಮಗಳು ನಿಂತು ಹೋಗಿದೆ, ಪ್ರವಾಸೋದ್ಯಮ ನಿಂತು ಹೋಗಿದೆ, ಹೋಟೆಲ್ ಲಾಡ್ಜಿಂಗ್ಗಳು ಇವು ಎಲ್ಲಾ ಕ್ಷೇತ್ರಗಳಲ್ಲಿ ಅಂದ್ರೆ ಉದ್ಯಮ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಐಟಿ ಬಿಟಿಗಳಲ್ಲಿ ಭಾರಿ ಹೆಚ್ಚಿನ ಪ್ರಭಾವ ಆಗಿದೆ. ಅವು ಉದ್ಯಮಗಳು ನಿಂತು ಹೋಗಿರೋದ್ರಿಂದ ಲಕ್ಷಾಂತರ ಜನಗಳು ಕೆಲಸ ಕಳ್ಕೊಂಡಿದ್ದಾರೆ. ಇದು ನೇರವಾಗಿ ಆಯಾ ದೇಶಗಳ ಆರ್ಥಿಕತೆ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈ ಪ್ರಭಾವ ಕೃಷಿ ಕ್ಷೇತ್ರವನ್ನು ಬಿಟ್ಟಿಲ್ಲ. ಸೊ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಈಗ ಈ ಪ್ರಭಾವವನ್ನ ನೀವು ಮೂರು ಕ್ಷೇತ್ರಗಳಿಗೆ, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ ಅಂತೀವಿ. ಪ್ರೈಮರಿ ಅಂದ್ರೆ ಪ್ರಥಮ ಕ್ಷೇತ್ರವೇ ಉತ್ಪಾದನಾ ಕ್ಷೇತ್ರ, ಅದು ಕೃಷಿ ಕ್ಷೇತ್ರ ಅನ್ನೋದಾದ್ರೆ ಇದರಲ್ಲಿ ಆಗಿರುವಂತಹ ಪ್ರಭಾವಗಳು ನಿಮ್ಮ ದ್ವಿತೀಯ ಹಾಗೂ ತೃತೀಯ ಕ್ಷೇತ್ರಗಳು, ಸೇವಾ ಕ್ಷೇತ್ರ ಹಾಗೂ ಉದ್ಯಮ ಕ್ಷೇತ್ರಗಳಿಗಿಂತ ಹೆಚ್ಚಾಗಲಿಕ್ಕೆ ಸಾಧ್ಯವಿದೆ. ಹೆಚ್ಚು ಅಂದ್ರೆ ಒಂದು ಇದರ ಆರ್ಥಿಕ ನಷ್ಟ ಜಾಸ್ತಿಯಾಗಿರುವಂತಹ ಸಾಧ್ಯತೆ ಇದೆ, ಹಾಗೂ ಇದರ ಪ್ರಭಾವ ಅಂತಕಾಲಿಕ ಹಾಗೂ ದೀರ್ಘಕಾಲಿಕ ಎರಡೂ ಆಗಲಿಕ್ಕೆ ಸಾಧ್ಯವಿದೆ. ಅನ್ಲೈಕ್ ಇಂಡಸ್ಟ್ರಿ ಅಂಡ್ ಸರ್ವಿಸ್ ಸೆಕ್ಟರ್ ಅಂತ, ಇದನ್ನ ನಿಮ್ಗೆ ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ಈಗ ಫ್ಯಾಕ್ಟರಿಗಳೆಲ್ಲ ಕ್ಲೋಸ್ ಆಗಿದೆ ಲಾಕ್ಡೌನ್ ಮುಗಿದಾದ ಮೇಲೆ ಕೆಲವು ತಿಂಗಳಲ್ಲಿ ಹೋಪ್ಫುಲಿ ಅವೆಲ್ಲ ಪ್ರಾರಂಭ ಆದ್ರೆ ಮತ್ತೆ ಉದ್ಯೋಗಕ್ಕೆ ಜನಗಳು ಬರ್ತಾರೆ, ಕೆಲಸ ಶುರು ಆಗ್ತದೆ, ಉತ್ಪಾದನೆ ಶುರು ಆಗ್ತದೆ, ಮಾರುಕಟ್ಟೆಗೆ ಬರ್ತದೆ. ಅವು ಬಹುಶಃ ಮುಂದಿನ 6 ತಿಂಗಳು ಅಥವಾ 1 ವರ್ಷಗಳಲ್ಲಿ ಮರಳಿ ಸಹಜ ಸ್ಥಿತಿಗೆ ಬರುವಂತಹ ಸಾಧ್ಯತೆ ಇದೆ. ಹಾಗೇನೆ ಸೇವಾ ಕ್ಷೇತ್ರದಲ್ಲೂ ಕೂಡ ಐಟಿ ಬಿಟಿ ಆಗಿರಬಹುದು, ಇಂಥವುಗಳಲ್ಲಿ ಮತ್ತೆ ಮರಳಿ ಅವರು ಸಹಜ ಸ್ಥಿತಿಗೆ ಬರುವುದಕ್ಕೆ ಹೆಚ್ಚಿನ ಅವಕಾಶಗಳಿವೆ. ಆದ್ರೆ ಕೃಷಿಯಲ್ಲಿ ಅದು ಆಗದೆ ಇರುವಂತಹ ಕಾರಣಗಳು ಏನು ಅಂದ್ರೆ, ಮೊದಲನೇದಾಗಿ ಕೃಷಿ ಅನ್ನೋದು ಹಂಗಾಮಿನ ಹಂಗಿನಲ್ಲೇ ನಡೀತಾ ಇರುವಂತದ್ದು. ನಾಳೆಗೆ ನಾವು ಒಂದು ವೈರಸ್ಗೆ ವ್ಯಾಕ್ಸಿನ್ ಸಿದ್ಧ ಆಯಿತು ಅಂತಂದ್ರೂ ಕೂಡ ಬಿತ್ತನೆ ಮಾಡಿ ತೆಗೆ ಬೆಳೆ ಕೈಗೆ ಬರಬೇಕಾದ್ರೆ ಕನಿಷ್ಠ 3-4 ತಿಂಗಳು ಬೇಕು. ಇದರ ಜೊತೆಗೆ ಈಗ ಕಳೆದ 4-5 ತಿಂಗಳಲ್ಲಿ ಆಗಿರುವಂತ ಘಟನಾವಳಿಗಳಿಂದಾಗಿ ರೈತರು ಕೃಷಿಯನ್ನ ಮರಳಿ ಪ್ರಾರಂಭ ಮಾಡುವುದಕ್ಕೆ ಎಷ್ಟು ತೊಂದರೆಗಳಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಮಗೆ ಮುಂದಿನ 2-3 ವರ್ಷಗಳಲ್ಲಿ ಕೃಷಿ ಸಹಜ ಸ್ಥಿತಿಗೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಅನ್ನೋದು ಈಗ ಸದ್ಯಕ್ಕೆ ನಮಗೆ ಕಣ್ಣಿಗೆ ಕಂಡು ಬರ್ತಾ ಇದೆ. ವಿಪರ್ಯಾಸ ಏನು ಅಂದ್ರೆ, ಉದ್ಯಮಗಳು ಹಾಗೂ ಸೇವಾ ಕ್ಷೇತ್ರಗಳು ನಿಂತು ಹೋದ್ರೂ ಕೂಡ ಕೃಷಿ ನಿಲ್ಲು ಹಾಗಿಲ್ಲ. ಇದು ಒಂದು ರೈಲ್ ಇದ್ದಾಗಲ್ಲ, ರೈಲು ಡ್ರೈವರ್ ಇದ್ದ ಅಥವಾ ಪೇ ಅಂತಂದ್ರೆ ಅದ್ರ ಪಾಡಿಗೆ ಅದು ಇಂಧನ ಇದ್ರೆ ಓಡ್ತಾ ಇರ್ತದೆ. ಅದು ಇಂಧನ ಇಲ್ಲ ಅಥವಾ ಡ್ರೈವರ್ ಇಲ್ಲ ಅಂದ್ರೆ ರೈಲು ನಿಂತು ಹೋಗ್ಬಹುದು, ಅವು ಎರಡು ಸಿಕ್ಕ ಕೂಡಲೇ ತಿರುಗಿ ಪ್ರಾರಂಭ ಆಗ್ತದೆ. ಆದ್ರೆ ಕೃಷಿ ಹಾಗಲ್ಲ. ಕೃಷಿಗೆ ಎರಡು ರೀತಿಯಿಂದ ಇಲ್ಲಿ ಸಮಸ್ಯೆಗಳಿವೆ. ಒಂದು, ಕೃಷಿ ನಡೀದೇ ಇದ್ರೆ ದಿನದ ಮೂರು ಹೊತ್ತು ನೀವು ಕೃಷಿಕರಾಗಿರ್ರಿ ಅಥವಾ ಇನ್ನ ಯಾರೇ ಆಗಿರಲಿ, ಮೂರು ಹೊತ್ತು ತಿನ್ನೋದಕ್ಕೆ ಆಹಾರ ಬೇಕು. ಅದಕ್ಕಾಗಿ ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೃಷಿ ನಡೀಲೇಬೇಕು. ಎರಡನೇದು, ನಾನು ಈಗಾಗಲೇ ಹೇಳಿದ ಹಾಗೆ ಇದು ಹಂಗಾಮು ಹಾಗೂ ಪರಿಸರದ ಮೇಲೆ ಅವಲಂಬನೆ ಆಗಿರುವಂತಹ ಒಂದು ಉದ್ಯಮ. ಇಲ್ಲಿ ಮಣ್ಣು, ನೀರು ಹಾಗೂ ಜೀವ ವೈವಿಧ್ಯಗಳ ಪಾತ್ರ ಬಹಳ ದೊಡ್ಡದಾಗಿರ್ತದೆ. ನೀವು ಮೂರು ತಿಂಗಳು ಆರು ತಿಂಗಳು ಏನೂ ಕೃಷಿ ಮಾಡದಾದ್ರೆ ನಿಲ್ಲಿಸಿ ಪುನರ್ ಪ್ರಾರಂಭ ಹಾಗೆ ಮಾಡ್ತೀನಿ ಅನ್ನೋದು ಸಾಧ್ಯವಾಗುವುದಿಲ್ಲ. ಮಣ್ಣಿನ ಗುಣಮಟ್ಟ ಸುಧಾರಿಸಬೇಕು, ನೀರಿನ ಸೌಲಭ್ಯ ಮಾಡ್ಕೊಳ್ಬೇಕು, ಕೃಷಿ ಪರಿಸರ ಪೂರಕವಾಗಿರಬೇಕು. ಇದೆಲ್ಲ ಸಾಧ್ಯವಿದ್ದಾಗ ಮಾತ್ರ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ಕಷ್ಟನೋ ನಷ್ಟನೋ, ಲಾಕ್ಡೌನ್ ಇರಲಿ ಅಥವಾ ಫ್ರೀಟೌನ್ ಇರಲಿ, ಇಲ್ಲಿ ಕೃಷಿಯನ್ನ ನಿರಂತರವಾಗಿ ನಡೆಸಿಕೊಂಡು ಹೋಗಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಇದರ ಮೇಲೆ ಪ್ರಭಾವ ಕೂಡ ಅಷ್ಟೇ ಅಲ್ಪಕಾಲಿಕ ಹಾಗೂ ದೀರ್ಘಕಾಲಿಕದಲ್ಲಿ ಹೆಚ್ಚು ತೀವ್ರವಾಗಿರ್ತದೆ ಅನ್ನುವಂಥದ್ದು. ಹಾಗೇನೆ ಇನ್ನೂ ಒಂದು ವಿಷಯವನ್ನ ಗಮನಿಸಿ, ಈಗ ನಾವು ಯಾವ ಹಂತದಲ್ಲಿದ್ದೀವಿ ಅಂದ್ರೆ ತಾವು ಹೇಳಿದಾಗೆ ಲಾಕ್ಡೌನ್ ನಾಲ್ಕರ ಹಂತದಲ್ಲಿದ್ದೀವಿ. ಅಂದ್ರೆ ಕಳೆದ ಸುಮಾರು ಎರಡು ತಿಂಗಳಿಂದ ಲಾಕ್ಡೌನ್ ಇದೆ ಹಾಗೂ ಈ ರೋಗದ ಸಮಸ್ಯೆ ಪ್ರಾರಂಭ ಆಗಿದ್ದು ನಮ್ಮ ಗಮನಕ್ಕೆ ಬರ್ತಾ ಇರುವಂತಹದ್ದು ಕಳೆದ ನಾಲ್ಕು ಐದು ತಿಂಗಳು ಅನ್ನೋದಾದ್ರೆ, ಇಷ್ಟು ಅವಧಿಯಲ್ಲಿ ನಮ್ಗೆ ಈಗಲೂ ಕೂಡ ಕೊರೋನಾ ವೈರಸ್ ನಿಯಂತ್ರಣ ಹೇಗೆ ಅನ್ನೋದು ದಾರಿ ಕಂಡಿಲ್ಲ. ಇದಕ್ಕೆ ಈಗಲೂ ಲಸಿಕೆ ಸಿದ್ಧವಾಗಿಲ್ಲ. ಹೀಗಾಗಿ ಇದು ಈ ಸಮಸ್ಯೆಯ ಅಂತ್ಯ ಇನ್ನೂ ಯಾವಾಗ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ COVID-19 ಪ್ರಭಾವ ಕೃಷಿಯ ಮೇಲೆ ಎಷ್ಟಾಗುತ್ತೆ ಅನ್ನುವಂತ ವಿಶ್ಲೇಷಣೆ ಹಾಗೂ ವ್ಯಾಖ್ಯಾನ ಅಷ್ಟು ಸುಲಭ ಸಾಧ್ಯವಲ್ಲ ಈಗಿನ ಕಾಲಘಟ್ಟದಲ್ಲಿ. ಆದ್ರೆ ನಮ್ಮ ಮುಂದೆ ಒಂದು ಎರಡು ಘಟನಾವಳಿಗಳನ್ನ ನಡೆದಿರುವಂತಹದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲನೆ ಹಾಗೂ ವಿಶ್ಲೇಷಣೆ ಮಾಡಿದರೆ ಮುಂದಿನ ಎರಡರಿಂದ ಐದು ವರ್ಷಗಳಲ್ಲಿ ಕೃಷಿ ಯಾವ ರೀತಿ ಮುಂದೆ ನಡೀಬಹುದು ಅನ್ನುವಂತಹದನ್ನ ನಾವು ಗಮನಿಸಬಹುದು. ಆ ಎರಡು ಘಟನಾವಳಿಗಳನ್ನ ದಯವಿಟ್ಟು ಗಮನಿಸಿ. ಒಂದು, ಅನೇಕ ರೈತರು ತಾವು ಬೆಳೆದ ಬೆಳೆಯನ್ನ ಕಟಾವು ಮಾಡೋದಕ್ಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಜಮೀನಿನಲ್ಲೇ ಉತ್ತಾಕಿದ್ದಾರೆ. ಇನ್ನೂ ಅನೇಕ ರೈತರು ಕಷ್ಟಪಟ್ಟು ಕಟಾವು ಮಾಡಿರುವಂತಹ ಬೆಳೆಯನ್ನ ಸಾಗಾಟ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಬೀದಿಗೆ ಬಿಸಾಕಿದ್ದಾರೆ. ಇದು ಒಂದು ಘಟನಾವಳಿ. ಇದು ಅಕ್ರಾಸ್ ದ ನೇಷನ್, ದೇಶದಾದ್ಯಂತ ಅನೇಕ ಕಡೆ ಈ ಉದಾಹರಣೆಗಳನ್ನ ಆಗಿರೋದನ್ನ ನಾವು ಮಾಧ್ಯಮದಲ್ಲಿ ಗಮನಿಸಿದ್ವಿ. ಇದು ಒಂದಾದ್ರೆ, ಇನ್ನೊಂದು, ಲಕ್ಷಾಂತರ ವಲಸೆ ಕಾರ್ಮಿಕರು ನಗರಗಳಿಂದ ತಮ್ಮ ಗ್ರಾಮಗಳಿಗೆ ತಮ್ಮ ನಗರಗಳಿಗೆ ವಾಪಸ್ ಹೋಗುವುದಕ್ಕೆ ಪಟ್ಟಂತ ಪರಿಪಾಟಲು, ಅದು ಎಷ್ಟು ಹೃದಯ ವಿದ್ರಾವಕ ಆಗಿದೆ ಅಂತಂದ್ರೆ ಅದನ್ನು ನೋಡಿದ್ರೆ ಕರುಳು ಚುರುಕಂತದೆ. ಆದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸುವಂತ ಪ್ರಯತ್ನ ಮಾಡಿದೆ. ಬೇಕಾದಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಈ ಸದ್ಯದ ಪರಿಹಾರ ಕ್ರಮಗಳಲ್ಲಿ ಅನೇಕ ಅದ್ಭುತ ಪ್ರಯತ್ನಗಳಾಗಿದೆ. ಇಷ್ಟಾಗಿಯೂ ಕೂಡ ಈ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆ ಪ್ರಕ್ರಿಯೆ ಏನಿದೆ, ನಗರಗಳಿಂದ ಕೂಲಿ ಕಾರ್ಮಿಕರು ತಮ್ಮ ಗ್ರಾಮಗಳಿಗೆ ಮರಳಿ ಹೋಗ್ತಾ ಇರುವಂತಹ ಈ ಮಹಾವಲಸೆ, ಇದನ್ನ ನಾವು ಸಂಪೂರ್ಣ ನಿಯಂತ್ರಿತವಾಗಿ ಏರ್ಪಾಡು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇದು ಸಹಜ, ಯಾಕಂದ್ರೆ ವೈರಸ್ ಬಂದಿರೋದು ಹಾಗೂ ಅದರಿಂದ ಆಗಿರುವಂತಹ ಈ ಲಾಕ್ಡೌನ್ ಹಾಗೂ ಇತರೆ ಸಮಸ್ಯೆಗಳು ಇವು ಅನಿರೀಕ್ಷಿತವಾಗಿರುವಂತಹದ್ದು. ಹೀಗಾಗಿ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿ ಕಾರಣಗಳಿರ್ಬೋದು, ಆದ್ರೆ ವಸ್ತುಸ್ಥಿತಿ ಏನು ಅಂದ್ರೆ ಕೂಲಿ ಕಾರ್ಮಿಕರು ಬಹಳ ಅತ್ಯಂತ ಹೆಚ್ಚು ಕಷ್ಟಪಟ್ಟವರು ಈ ವೈರಸ್ ಸಮಸ್ಯೆಯಿಂದಾಗಲಿ ಅಂದ್ರೆ ಕೂಲಿ ಕಾರ್ಮಿಕರು. ಅವ್ರ ಬಗ್ಗೆ ಅನುಕಂಪ ತೋರಿಸುವುದರ ಜೊತೆಗೆ ಇದರ ಪ್ರಭಾವ ಕೃಷಿ ಮೇಲೆ ಹೇಗೆ ಬೀಳ್ತದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಇಲ್ಲಿ ಎರಡು ಚಿತ್ರಗಳು ಕಾಣ್ತವೆ. ಒಂದು, ನಾವು ಈ ವೈರಸ್ ವ್ಯಾಕ್ಸಿನ್ ಕಂಡುಹಿಡಿಯದೆ ಇರುವಂತಹ ಹಂತದಲ್ಲಿ ನಮ್ಮೆಲ್ಲರ ಅರಿವಿಗೆ ಬರ್ತಾ ಇರುವಂತಹದ್ದು ಏನು ಅಂತಂದ್ರೆ, ಈಗ ನಮ್ಮ ಆಹಾರವೇ ನಮ್ಮ ಆರೋಗ್ಯ ಅನ್ನುವಂಥದ್ದು. ವ್ಯಾಕ್ಸಿನ್ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಆದ್ಯತೆ ಏನು ಅಂತಂದ್ರೆ ನಮ್ಮ ಆರೋಗ್ಯದಲ್ಲಿ ನಾವು ಏರುಪೇರು ಆಗದೆ ಇರುವಾಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂತಹದನ್ನೇ ಪ್ರತಿಯೊಬ್ಬ ವೈದ್ಯರು ಹಾಗೂ ಎಲ್ಲ ಆಡಳಿತ ಮಾಡ್ತಾ ಇರುವಂತಹ ಜನಗಳು ನಮ್ಗೆ ಹೇಳ್ತಾ ಇರುವಂತಹದ್ದು. ಹಾಗಿದ್ದಾಗ ನಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ನಾವು ಗಮನಿಸ್ತಾ ಹೋದ್ರೆ ನಾವು ಈಗ ಬಳಸುವಂತ ಆಹಾರಗಳು ಹಾಗೂ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಳ್ಳಬಹುದಾದಂತಹ ಆಹಾರಗಳ ಆಯ್ಕೆಗಳಲ್ಲಿ ಬಹಳ ಗಂಭೀರವಾದಂತಹ ಬದಲಾವಣೆ ಆಗ್ತದೆ. ಉದಾಹರಣೆಗೆ ಗಮನಿಸಿ, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಹಾಗೂ ತರಕಾರಿಗಳು ಇಂಥ ಆರೋಗ್ಯಕ್ಕೆ ಪೂರಕವಾಗಿರುವಂತಹವು, ರೋಗ ನಿರೋಧಕ ಶಕ್ತಿಗೆ ಪೂರಕವಾಗಿರುವಂತಹ ಆಹಾರಗಳ ಆಯ್ಕೆಯ ಬಗ್ಗೆ ನಾವು ಬಹಳ ಪ್ರಜ್ಞಾಪೂರ್ವಕವಾಗಿ ಆಯ್ಕೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋಂಥದ್ದ ಹೆಚ್ಚಿನ ಜನ ಇದು ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಈ ಮಾಹಿತಿ ಹೋಗಿದೆ ಅಥವಾ ಈ ಪ್ರಜ್ಞೆ ಬಂದಿದೆ ಅಂತ ನಾನು ಈಗಲೂ ಒಪ್ಪೋದಿಲ್ಲ. ಆದ್ರೆ ಹೆಚ್ಚಿನ ಜನರಿಗೆ ಈ ಆರೋಗ್ಯಯುತವಾದಂತಹ ಆಹಾರ ಹಾಗೂ ರೋಗ ನಿರೋಧಕ ಶಕ್ತಿ ನೀಡಬಲ್ಲಂತಹ ಆಹಾರದ ಆಯ್ಕೆಯ ಬಗ್ಗೆ ಪ್ರಜ್ಞೆ ಬಂದಿದೆ ಅಂದಾಗ ಇಡೀ ಪ್ರಪಂಚದಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಆಯ್ಕೆ ಮಾಡುವಂತಹ ಆಹಾರದ ಬಗ್ಗೆ ಬಹಳ ಗಂಭೀರವಾದಂತಹ ಬದಲಾವಣೆಗಳಾಗ್ತವೆ. ಇನ್ನೊಂದು, ಈಗ ನಾವು ಪ್ರಪಂಚ ಒಂದು ಸಣ್ಣ ಗ್ರಾಮವಾಗಿದೆ, ಈ ನಮ್ಮ WTO ಹಾಗೂ ಮುಕ್ತ ಮಾರುಕಟ್ಟೆ ಅನ್ನುವಂತಹ ಪ್ರಕ್ರಿಯೆ ಪ್ರಾರಂಭ ಆದ 1990ರ ದಶಕಗಳಿಂದ ಕಳೆದ 30 ವರ್ಷಗಳಲ್ಲಿ ನಾವು ಜಾಗತೀಕರಣದ ಪರಿಸ್ಥಿತಿಯಲ್ಲಿ ಏನು ಬೆಳೆದ್ರು ಯಾವುದೇ ಒಂದು ದೇಶದಲ್ಲಾದ್ರೂ ನಾನು ಎಕ್ಸ್ಪೋರ್ಟ್ ಮಾಡಬಲ್ಲೆ ಅನ್ನುವಂತ ಮನೋಭಾವ ಸರ್ಕಾರಗಳಿಗಿತ್ತು, ಎಷ್ಟೋ ಕೃಷಿ ಉದ್ಯಮಗಳಿಗಿತ್ತು. ಆದರೆ ಈಗ ಅದು ಬದಲಾಗ್ತದೆ. ಹೆಚ್ಚಿನ ಜನಗಳು ಈಗ ನಮ್ಮ ದೇಶದಲ್ಲಿ ಹೇಗೆ ನಾವು ಆತ್ಮ ನಿರ್ಭರ ಭಾರತ ನಿರ್ಮಾಣ ಮಾಡಬೇಕು, ನಾವು ಸ್ವಾವಲಂಬಿಗಳಾಗಬೇಕು, ಅದರಲ್ಲೂ ವಿಶೇಷವಾಗಿ ಆಹಾರಕ್ಕಾಗಿ ಹಾಗೂ ಹೆಚ್ಚಿನ ಬೆಲೆಯ ಪದಾರ್ಥಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋದಾದ್ರೆ ಅದರಲ್ಲಿ ಆರ್ಥಿಕವಾಗಿ ನಾವು ಬಹಳ ವಲ್ನರೇಬಲ್ ಆಗ್ತೀವಿ, ಇದರಲ್ಲಿ ಸಂಕಷ್ಟಕ್ಕೀಡಾಗ್ತೀವಿ ಅನ್ನುವಂತ ಪ್ರಜ್ಞೆ ಬಂದಂತ ಪ್ರತಿಯೊಂದು ದೇಶ ಕೂಡ ಏನ್ ಮಾಡ್ತದೆ ಅಂದ್ರೆ ತಮ್ಮ ದೇಶದಲ್ಲಿ ತಮ್ಮ ಪೂರಕ ಕೃಷಿ ಪರಿಸರ ತಂತ್ರಜ್ಞಾನ ಉತ್ಪಾದನಾ ತಂತ್ರಜ್ಞಾನಗಳು ಹಾಗೂ ಪೂರಕ ಮಾರುಕಟ್ಟೆ ಇರುವಂತಹ ಸಂದರ್ಭ ಇದ್ರೆ ಹೆಚ್ಚಿನ ಬೆಳೆಗಳನ್ನ ತಮ್ಮ ಕಡೆ ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ. ಅಂದ್ರೆ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಸ್ವರೂಪ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಹೀಗಿದ್ದಾಗ ಬಹುಶಃ ಭೌಗೋಳಿಕವಾಗಿ ಯುನೀಕ್ ಆಗಿರುವಂತಹ ನಿಶ್ ಕ್ರಾಪ್ಸ್ ಅಂತಾರೆ, ಅಂದ್ರೆ ವಿಶೇಷವಾದಂತಹ ಬೆಳೆ, ಉದಾಹರಣೆಗೆ ಕಾಫಿ ಆಗಿರ್ಬಹುದು, ಟೀ ಆಗಿರ್ಬಹುದು, ಸಾಂಬಾರ ಪದಾರ್ಥ ಆಗಿರ್ಬಹುದು, ಬಾಸ್ಮತಿ ಅಕ್ಕಿ ಆಗಿರ್ಬಹುದು, ಇಂಥವನ್ನ ಆಯಾ ಪ್ರದೇಶದಲ್ಲಿ ಬೆಳೆದ್ರೆ ಮಾತ್ರ ಅದರ ಗುಣಮಟ್ಟ ಹಾಗೂ ಅದರ ಪ್ರಾಪಂಚಿಕ ಬೆಲೆ ಹೆಚ್ಚಾಗಿರೋದ್ರಿಂದ ಅವುಗಳಿಗೆ ಮಾತ್ರ ಬಹುಶಃ ನಿರ್ಯಾತ ಮಾರುಕಟ್ಟೆ ಇರ್ತದೆ. ಉಳಿದ ಎಲ್ಲಾ ಹೆಚ್ಚಿನ ಬೆಳೆಗಳಿಗೆ ಆಯಾ ದೇಶಗಳು ತಮ್ಮ ತಮ್ಮ ದೇಶಗಳಲ್ಲೇನೆ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿದರೆ ಈ ತರಕಾರಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀನಿ ಅನ್ನುವಂತಹ ರೈತರಿಗೆ ಹಾಗೂ ಅದನ್ನ ಅವಲಂಬಿಸುವಂತಹ ಕೃಷಿ ಉದ್ಯಮಿಗಳಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಇದು ಬಹಳ ಸುದೀರ್ಘಾವಧಿಯಲ್ಲಿ ಆಗಬಹುದಾದಂತಹ ಬದಲಾವಣೆಗಳು. ಇದಕ್ಕೆ ನಿಧಾನವಾಗಿ ಇದನ್ನ ನಾವು ಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಉತ್ಪಾದನೆ ಹಾಗೂ ಮಾರುಕಟ್ಟೆ ಎರಡೂ ಬದಲಾವಣೆ ಆಗ್ತವೆ. ಆದರೆ ಈಗ ಅಲ್ಪಕಾಲಿಕ ಅವಧಿಯಲ್ಲಿ ಆಗಬಹುದಾದಂತಹ ಗಂಭೀರ ಬದಲಾವಣೆ ಏನು ಅಂದ್ರೆ, ಈ ವಲಸೆ ಕಾರ್ಮಿಕರಲ್ಲಿ ಹೆಚ್ಚಿನ ಜನರು ಗ್ರಾಮಗಳಿಂದ ಬಂದಿರೋರು, ಈ ಗ್ರಾಮಗಳು ಹೆಚ್ಚಿನದಾಗಿ ಖುಷ್ಕಿ ಪ್ರದೇಶದ ಗ್ರಾಮಗಳಲ್ಲಿ ಅಂದ್ರೆ ಮಳೆಯಾಶ್ರಿತ ಕೃಷಿಯನ್ನ ಅವಲಂಬಿಸಿರುವಂತಹ ರೈತರು ಇದರಿಂದ ಆದಾಯ ಬರೋದಿಲ್ಲ, ಆರ್ಥಿಕವಾಗಿ ನಮ್ಮ ಜೀವನೋಪಾಯ ನಡೆಯುವುದಿಲ್ಲ ಅನ್ನುವಂತ ಮನವರಿಕೆ ಆದ ನಂತರ ಅಲ್ಲಿ ಅಷ್ಟೋ ಇಷ್ಟೋ ಬೆಳೆಗೆ ಬೀಜ ಚೆಲ್ಲಿ ನಗರಗಳಿಗೆ ಕೆಲಸ ಹುಡುಕೊಂಡು ಹೋಗಿ ಕೆಲಸ ಮಾಡಿ ಬೆಳೆ ಬೆಳೆದು ನಿಂತಾಗ ಕಟಾವು ಮಾಡೋದಕ್ಕೋ ಹಾಗೆ ಅಥವಾ ಅದನ್ನ ನೀವು ಲೀಸ್ ನಲ್ಲಿ ಕೊಟ್ಟು ಅಲ್ಪ ಪ್ರಮಾಣದ ಆಹಾರ ಧಾನ್ಯ ಅಥವಾ ಆದಾಯ ಬರುವಂತಹ ವ್ಯವಸ್ಥೆ ಮಾಡಿಕೊಂಡು ಬಂದಿರುವಂತಹ ಹೆಚ್ಚಿನ ರೈತರು ಇರ್ತಾರೆ. ಆ ರೈತರು ಈಗ ವಾಪಸ್ ಗ್ರಾಮಗಳಿಗೆ ಬಂದ್ರೆ ಮುಂದೆ ಇವತ್ತು ನಾಳೆ ಈ COVID-19 ಸಮಸ್ಯೆ ನಿವಾರಣೆ ಆಗ್ತದೆ, ಬಹಳ ಬೇಗ ಲಸಿಕೆ ಸಿದ್ಧವಾಗ್ತದೆ, ಸಮಸ್ಯೆ ಪರಿಹಾರ ಆಯಿತು ಅಂದ ನಂತರ ಈ ವಲಸೆ ಕಾರ್ಮಿಕರ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇವರು ವಾಪಸ್ ನಗರಗಳಿಗೆ ಬಂದ್ರೆ ಏನಾಗ್ತದೆ ಹಾಗೂ ಇಲ್ಲಿ ಅವರು ದಕ್ಕುವುದಿಲ್ಲ ಅನ್ನೋದಾದ್ರೆ ಗ್ರಾಮಗಳಲ್ಲಿದ್ದು ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಇದರ ಅಗಾಧತೆ ಗಮನಿಸಿ ಈಗ 2 ವಾರಗಳ ಹಿಂದೆ ಕೇವಲ 4 ದಿನಗಳಲ್ಲಿ ಈ ಇವ್ಯಾಕ್ಯುಯೇಷನ್ ಪ್ಲಾನ್ ಅಂತ ಈ ವಲಸೆ ಕಾರ್ಮಿಕರನ್ನ ಅವರವರ ರಾಜ್ಯ ಹಾಗೂ ಜಿಲ್ಲೆಗಳಿಗೆ ತಲುಪಿಸೋದಕ್ಕೆ ಕೇವಲ ಕರ್ನಾಟಕ 1ರಿಂದಲೇ 4 ದಿನಗಳಲ್ಲಿ ಸುಮಾರು 75,500 ವಲಸೆ ಕಾರ್ಮಿಕರನ್ನ ರವಾನೆ ಮಾಡಲಾಗಿದೆ ಕೇವಲ 1ರಿಂದ. ಈಗ ನಾವು ಬಿಜಾಪುರ ಆಗಿರ್ಬಹುದು, ಬಾಗಲಕೋಟೆ ಆಗಿರ್ಬಹುದು, ಬೀದರ್ ಆಗಿರ್ಬಹುದು, ಈಗ ರಾಯಚೂರು, ಬಳ್ಳಾರಿ, ಮಂಡ್ಯದವರೆಗೂ ಕೂಡ ಮಹಾರಾಷ್ಟ್ರದಿಂದ ಹಾಗೂ ದೆಹಲಿಯಿಂದ ವಲಸೆ ಕಾರ್ಮಿಕರು ವಾಪಸ್ ಬರ್ತಾ ಇದ್ದಾರೆ. ಇದರ ಅಗಾಧತೆಯನ್ನ ನೀವು ಗಮನಿಸಿದ್ರೆ ನಮ್ಮ ಅಂಕಿ ಸಂಖ್ಯೆಗಳೇನಿದೆ ಅದು ಬಹಳ ಸ್ಪಷ್ಟವಾಗಿದೆ. ಇಡೀ ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಒಣ ಬೇಸಾಯ ಸುಮಾರು 60% ಇದೆ, ಹಾಗೂ ನೀರಾವರಿ ಕೃಷಿ 30-40% ಇದೆ. ಈ ಎರಡನ್ನೂ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಪ್ರಭಾವ ಏನಾಗುತ್ತೆ ಹಾಗೂ ಅದಕ್ಕೆ ನಮ್ಮ ಪರಿಹಾರ ಕಾರ್ಯ ಏನಾಗಿರಬೇಕು ಅನ್ನೋದನ್ನ ಆದ್ಯತೆ ಮೇಲೆ ನಾವು ಕೆಲಸ ಮಾಡಬೇಕಾಗ್ತದೆ. ಆದ್ರಿಂದ ನಾನು ಇಲ್ಲಿ ಎರಡು ಎಚ್ಚರಿಕೆಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಈ ವೈರಸ್ ಅನ್ನುವಂತಹದ್ದು ಒಂದು ಮಹಾ ಸಮಸ್ಯೆ. ಇದನ್ನ ಕೆಲಾಮಿಟಿ ಅನ್ನೋದಕ್ಕಿಂತ ಕೆಟಾಸ್ಟ್ರೋಫ್ ಅಂತಾರೆ, ಬಹಳ ದೊಡ್ಡ ಒಂದು ದುರ್ಘಟನೆ. ಈ ಕೆಟಾಸ್ಟ್ರೋಫ್ ಆದಾಗಲೆಲ್ಲ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೀವು ಗಮನಿಸಿ, ಒಂದು ಭೂಕಂಪ ಆಗಿರ್ಬೋದು ಅಥವಾ ನೆರೆ ಬಂದಾಗ ಆಗಿನ ಕಾಲದಲ್ಲಿ ಆಗಿರುವಂತಹ ನಷ್ಟ ಅಗಾಧವಾಗಿರ್ತದೆ, ಇದರಿಂದ ಹಾಹಾಕಾರ ಉಂಟಾಗ್ತದೆ, ಜನಗಳು ಅತಿ ಕಷ್ಟದಲ್ಲಿರ್ತಾರೆ. ಆವಾಗ ಸರ್ಕಾರ ಆಗಿರ್ಬೋದು, ಸಮಾಜ ಆಗಿರ್ಬೋದು ತೀವ್ರವಾಗಿ ಇಂಥ ಒಂದು ದುರ್ಘಟನೆಗೆ ಸ್ಪಂದಿಸ್ತಾರೆ. ಅಲ್ಲಿ ಹಣಕಾಸಿನ ವ್ಯವಸ್ಥೆ ಕೊಡೋದಾಗಿರ್ಬೋದು, ಪರಿಹಾರ ಕಾರ್ಯಗಾರಗಳನ್ನ ತಗೊಳೋದಾಗಿರ್ಬೋದು, ವಸತಿ ಟೆಂಪರರಿ ವ್ಯವಸ್ಥೆ ಒದಗಿಸೋದಂತಾಗಿರ್ಬೋದು, ಇವೆಲ್ಲದಕ್ಕೂ ನಮ್ಮ ಗಮನ ಹೋಗ್ತದೆ. ಇದು ತಪ್ಪಲ್ಲ. ಆದರೆ ಒಂದು ದುರ್ಘಟನೆಗೆ ಮೂರು ಆಯಾಮಗಳಿರ್ತದೆ. ಒಂದು ಇಮಿಡಿಯೇಟ್ಲಿ ಒಂದೊಂದು ಕೆಲಾಮಿಟಿ ಆದಾಗ ಅಥವಾ ಕೆಟಾಸ್ಟ್ರೋಫ್ ಆದಾಗ, ಒಂದು ದುರ್ಘಟನೆ ಆದಾಗ ಪರಿಹಾರ ಕಾರ್ಯ ಸಮರೋಪಾದಿಯಲ್ಲಿ ನಡೀಬೇಕು, ನಿಜ. ಆದರೆ ಅದರ ನಂತರ, ಉದಾಹರಣೆಗೆ ಒಂದು ಭೂಕಂಪ ಆಯಿತು ಅಂತಂದ್ರೆ ಅದರ ಪರಿಣಾಮ ಮುಂದಿನ 2 ತಿಂಗಳ ನಂತರ ಪರಿಹಾರ ಕಾರ್ಯಗಳು ಮುಗಿದಾದ್ಮೇಲೆ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಮುಂದೆ ದೊಡ್ಡ ಆಯ್ಕೆಗಳಾಗ್ತವೆ ಅಂತ ನಾವು ನಿರ್ಲಕ್ಷಿಸುವಂತಿಲ್ಲ. ಆದ್ರೆ ಆ ಕೆಲಸಕ್ಕೆ ಹೆಚ್ಚಿನ ಹಣಕಾಸು, ಹೆಚ್ಚಿನ ಯೋಜನೆ, ಹೆಚ್ಚಿನ ಬಲ ಬೇಕಾಗ್ತದೆ. ಆದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಈ ಪರಿಹಾರ ಕಾರ್ಯ ಮಾಡುವುದರಲ್ಲೇನೆ ಹೆಚ್ಚಿನ ಶ್ರಮ ಸಂಪನ್ಮೂಲಗಳನ್ನ ಕಳೆದುಕೊಂಡು ಬಿಡ್ತೀವಿ. ಅದಾಗಬಾರದು. ಈಗ ಇಲ್ಲಿ ಪರಿಹಾರ ಕಾರ್ಯ ನಡೀಲೇಬೇಕು, ಆದ್ರೆ ನಮ್ಮ ಸಂಪನ್ಮೂಲಗಳನ್ನು ಎಲ್ಲರೂ ಇದರಲ್ಲೇ ತೊಡಗಿಸಿ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಕಾರ್ಯಕ್ಕೆ ಉತ್ಸಾಹ, ಶಕ್ತಿ, ಸಂಪನ್ಮೂಲ, ಉಮೇದು ಕಳೆದುಕೊಳ್ಳದೆ ಇರುವಂತಹ ಪರಿಸ್ಥಿತಿ ನಾವು ಬಹಳ ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮೊದಲನೇ ಎಚ್ಚರಿಕೆ. ಎರಡನೇದು, ಕೃಷಿ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಏಕ ಆಯಾಮ ಉದ್ಯಮ ಅಂತಾನೆ ಗಮನಿಸಿ ಆ ರೀತಿನೇ ಪಾಲಿಸಿದಾಗ ಮಾಡ್ತಾ ಬರ್ತೀವಿ. ಅಂದ್ರೆ ಈಗ ಕೃಷಿಯಲ್ಲಿ ಆದಾಯ ದುಪ್ಪಟ್ಟು ಮಾಡೋದಾಗಿರ್ಬೋದು ಅಥವಾ ಅವರ ಆರ್ಥಿಕತೆ ಸುಧಾರಣೆ ಮಾಡೋದಾಗಿರ್ಬೋದು, ಈ ತತ್ವಗಳು ಒಣ ಬೇಸಾಯ ಕೃಷಿಗೆ ಹಾಗೂ ನೀರಾವರಿ ಕೃಷಿಗೆ ಏಕ ಪ್ರಕಾರವಾಗಿ ಅನ್ವಯ ಆಗೋದಿಲ್ಲ. ನೀರಾವರಿ ಕೃಷಿಯೇ ಬೇರೆ, ಒಣ ಬೇಸಾಯ ಕೃಷಿನೇ ಬೇರೆ. ನೀರಾವರಿ ಕೃಷಿಯಲ್ಲಿ ನೀರು ಅನ್ನುವಂತ ಒಂದು ಅದ್ಭುತ ನೈಸರ್ಗಿಕ ಸಂಪನ್ಮೂಲ ಖಚಿತತೆ ಇರೋದ್ರಿಂದ ರೈತರಿಗೆ ಬೆಳೆ ಮೇಲೆ ಬಂಡವಾಳ ಹೂಡೋದಕ್ಕೆ, ತಂತ್ರಜ್ಞಾನದನ್ನ ಬಳಸಿಕೊಳ್ಳೋದಕ್ಕೆ, ಪ್ರತಿದಿನ ಆಗಾಗ ಬೆಳೆಯನ್ನ ಗಮನಿಸಿ ನಿರ್ವಹಿಸುವುದಕ್ಕೆ ಹಾಗೂ ಮಾರುಕಟ್ಟೆ ಮಾಡೋದಕ್ಕೆ, ಲಾಭ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಸಾಧ್ಯತೆ ಇರ್ತದೆ, ಖಚಿತತೆ ಇರ್ತದೆ. ಆ ಖಚಿತತೆ ಆಧಾರದ ಮೇಲೆ ಕೆಲಸಗಳು ನಡೀತವೆ. ಹೀಗಾಗಿ ಅಲ್ಲಿ ತಂತ್ರಜ್ಞಾನ ಸ್ವೀಕಾರ ಮಾಡಿಕೊಳ್ಳುವಂತಹದ್ದು, ಬಂಡವಾಳ ಹೂಡಿಸ್ಕೊಳ್ಳುವಂತಹದ್ದು ಆ ಚಿತ್ರಣವೇ ಬೇರೆ ಇರ್ತದೆ. ಆದ್ರೆ ಒಣ ಬೇಸಾಯದಲ್ಲಿ ಈ ರೀತಿ ನೀರು ಅನ್ನುವಂತ ಅದರ ಖಚಿತತೆ ಇಲ್ಲದೆ ಇರೋದ್ರಿಂದ, ಮಳೆ ಮಾತ್ರ ನೀರಿನ ಮೂಲ ಆಗಿರೋದ್ರಿಂದ, ಮಳೆ ಇದೀಗ ಬಹಳಷ್ಟು ಅಕಾಲಿಕವಾಗಿರುವಂತಹದ್ದು ಅಥವಾ ಬೇಕಾಗುವಷ್ಟು ಆಗದೆ ಇರೋದ್ರಿಂದ ರಿಸ್ಕ್ಗಳು, ನಮ್ಮ ಆತಂಕಗಳು ಜಾಸ್ತಿ ಆಗ್ತಾವೆ. ಹಾಗಿದ್ದಾಗ ಏನಾಗ್ತದೆ, ರೈತರು ಬೆಳೆ ಮೇಲಾಗಿರ್ಬೋದು, ತಳಿಗಳ ಮೇಲಾಗಿರ್ಬೋದು, ತಂತ್ರಜ್ಞಾನಗಳ ಮೇಲಾಗಿರ್ಬೋದು ಹಾಗೂ ಬೆಳೆಯ ನಿರ್ವಹಣೆ ಮೇಲೆ ಹೆಚ್ಚಿನ ಬಂಡವಾಳ ಹಾಗೂ ಸಮಯ ಹೂಡುವುದಕ್ಕೆ ಹಿಂಜರಿತಾರೆ. ಆ ಕಾರಣಕ್ಕಾಗಿನೇ ಹೆಚ್ಚಿನ ಒಣ ಬೇಸಾಯ ಆಧಾರಿತ ರೈತರು ಕಡಿಮೆ ರಿಸ್ಕ್ ಇರುವಂತಹ ಬೆಳೆಗಳ ಮೇಲೆ ಪ್ರಯತ್ನಗಳನ್ನ ಮಾಡುವುದರ ಜೊತೆಗೆ ಪರೋಕ್ಷ ಹಾಗೂ ಪರ್ಯಾಯ ಉದ್ಯೋಗಗಳನ್ನ ಹುಡುಕೊಂಡು ತಮ್ಮದೇ ಗ್ರಾಮದಲ್ಲಾಗಿರ್ಬೋದು ಹಾಗೂ ಹೆಚ್ಚಿನ ನಗರ ಪ್ರದೇಶಗಳಲ್ಲಿ ಉದ್ಯೋಗ ಹುಡುಕೊಂಡು ಹೋಗ್ತಾರೆ. ಈ ಪರಿಸ್ಥಿತಿಯನ್ನ ನಾವು ಈಗ ಗಮನಿಸಿದ್ದೇ ಆದ್ರೆ 60% ಭೌಗೋಳಿಕ ಕ್ಷೇತ್ರ ಹಾಗೂ ಒಂದು ಅಂದಾಜಿನ ಪ್ರಕಾರ 40% ಜನಸಂಖ್ಯೆ ಈಗೇನು ಒಣ ಬೇಸಾಯದ ಮೇಲೆ ಅವಲಂಬಿತರಾಗಿದ್ದಾರೆ, ಅವರಲ್ಲಿ ಹೆಚ್ಚಿನವರು ಮರಳಿ ಗ್ರಾಮಗಳಿಗೆ ಬಂದ್ರೆ ಅವರು ಕೃಷಿ ಪ್ರಾರಂಭ ಮಾಡುವಂತ ಉಮೇದು ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಅವರು ಈಗ ಇಮಿಡಿಯೇಟ್ ಕೊರೋನಾ ಸಮಸ್ಯೆ ಮುಗಿತು, ನಗರಗಳಿಗೆ ವಾಪಸ್ ಬಂದು ಮರಳಿ ಸಹಜ ಜೀವನಕ್ಕೆ ಬರ್ತೀವಿ ಅನ್ನೋದಾದ್ರೆ ಬಹಳ ಅದು ಅಸಾಧ್ಯತೆ ಜಾಸ್ತಿ ಇದೆ. ಕಾರಣ ಏನು, ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಸ್ಲೋ ಡೌನ್ ಆಗಿದೆ, ಅಂದ್ರೆ ಕಟ್ಟಡ ನಿರ್ಮಾಣ ಕಾರ್ಯ ಕುಂಠಿತವಾಗಿದೆ, ಹೋಟೆಲ್ ಉದ್ಯಮ ನಿಂತೋಗಿದೆ, ಪ್ರವಾಸೋದ್ಯಮ ನಿಂತೋಗಿದೆ, ಆಮೇಲೆ ಸೂಪರ್ ಮಾರ್ಕೆಟ್ಗಳು, ಮಾಲ್ಗಳು ನಿಂತೋಗಿದ್ದಾವೆ. ಇವುಗಳು ಮರಳಿ ಅಷ್ಟೇ ಜನ ಕೂಲಿ ಕಾರ್ಮಿಕರನ್ನ ಸ್ವೀಕರಿಸಬಲ್ಲವ ಅನ್ನುವಂತ ಪ್ರಶ್ನೆ ನೀವು ಎದುರಿಸಿದಾಗ ಹೆಚ್ಚಿನ ಜನರಿಗೆ ನಗರಗಳಲ್ಲಿ ಮರಳಿ ಕೆಲಸ ಸಿಗದೇ ಇರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹೀಗಾಗಿ ಅವ್ರಿಗೆ ಆಯ್ಕೆ ಇಲ್ಲದೇ ಇದ್ರೂ ಕೂಡ ಅವರು ಗ್ರಾಮದಲ್ಲೇನೆ ಇರಬೇಕು ಹಾಗೂ ಕೃಷಿಯಲ್ಲೇನೆ ಅವಲಂಬಿಸಬೇಕಾದಂತಹ ಅನಿವಾರ್ಯತೆ ಉಂಟಾಗ್ತಾ ಇದೆ. ಹಾಗಿದ್ದಾಗ ಅವರು ಯಾವ ರೀತಿ ಕೃಷಿ ಮಾಡಬಲ್ಲರು ಅನ್ನೋದನ್ನ ಒಂದ್ ಕಡೆ ಚರ್ಚೆ ಮಾಡೋಣ. ಇನ್ನೊಂದು ಈ ನೀರಾವರಿ ಕೃಷಿ ಬಗ್ಗೆ ಮಾತಾಡಿದ್ವಿ. ಈಗ ಕಳೆದ 2-3 ತಿಂಗಳಲ್ಲಿ ಈ ಬೆಳೆಗಳನ್ನ ಬೆಳೆದಿದ್ದನ್ನ ಕಟಾವು ಮಾಡೋಕ್ಕಾಗದೇ ಇರೋದ್ರಿಂದ ಜಮೀನಿನಲ್ಲಿ ಉತ್ತಿರೋದ್ರಿಂದ ಅವ್ರಿಗಾಗಿರುವಂತಹ ನಷ್ಟ ಅಥವಾ ಕಟಾವು ಮಾಡಿ ಮಾರಾಟ ಮಾಡೋಕ್ ಆಗದೆ ಬೀದಿಯಲ್ಲಿ ಬಿಸಾಕಿರೋದ್ರಿಂದ ಆಗಿರುವಂತಹ ನಷ್ಟ ಇದು ಕೇವಲ ಆರ್ಥಿಕ ದೃಷ್ಟಿಯಿಂದ ಮಾತ್ರ ನಾವು ನೋಡಬಾರದು. ಇದು ಮಾನಸಿಕ ಆಘಾತ ಏನಾಗಿದೆ ರೈತರಿಗೆ ಅದು ಬಹಳ ದೊಡ್ಡ ಪರಿಣಾಮ ಬೀರಲಿದೆ. ಇನ್ನು ಮುಂದಿನ ಹಂಗಾಮಿನಲ್ಲಿ ಮಳೆ ಚೆನ್ನಾಗಿದೆ ನೀರಿದೆ ಅಂದ್ರೂ ಕೂಡ ಹೆಚ್ಚಿನ ನೀರಾವರಿ ಬೆಳೆಗಾರರು ಬಹುಶಃ ಹೈ ವ್ಯಾಲ್ಯೂ ಕ್ರಾಪ್ ಮೇಲೆ ಬಂಡವಾಳ ಹೂಡೋದಕ್ಕೆ ಹಿಂಜರಿತಾರೆ. ಇದು ಸೈಕಲಾಜಿಕಲ್ ಸೆಟ್ ಬ್ಯಾಕ್ ಅಂತಾರ, ಮನೋವೈಜ್ಞಾನಿಕ ಹಿನ್ನಡೆ ಏನಾಗಿದೆ. ಹೀಗಾಗಿ ಒಂದು ಕೈಯಲ್ಲಿ ಬಂಡವಾಳ ಇಲ್ಲ, ಇನ್ನೊಂದು ಮನಸ್ಸಿನಲ್ಲಿ ಧೈರ್ಯ ಇಲ್ಲ. ಹೀಗಾಗಿ ಹೆಚ್ಚಿನ ತರಕಾರಿ ಹಣ್ಣಿನ ಕ್ಷೇತ್ರ ಕಡಿಮೆ ಆದರೆ ಇದು ಕೇವಲ ರೈತರಿಗೆ ಹಾಗೂ ಸರ್ಕಾರಕ್ಕೆ ಆರ್ಥಿಕ ತೊಂದರೆ ಮಾತ್ರ ಉಂಟು ಮಾಡುವುದಿಲ್ಲ, ಇದು ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಪೋಷಕಾಂಶದ ಕೊರತೆ ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಹಣ್ಣು ತರಕಾರಿಗಳ ವಿಟಮಿನ್ ಹಾಗೂ ಪ್ರೋಟೀನಿನ ಮೂಲಗಳಾಗಿದ್ರೆ ಅದರ ಕ್ಷೇತ್ರ ಕಡಿಮೆ ಆಯಿತು, ಸಾಮಾನ್ಯರಿಗೆ ಅದರ ಲಭ್ಯತೆ ಕೊರತೆ ಆದರೆ ನೇರವಾಗಿ ಪೋಷಕಾಂಶ ಕೊರತೆ ಉಂಟಾಗ್ತದೆ. ಹಾಗೂ ಒಡಬೇಸಾಯದಲ್ಲಿ ಈಗ ಹೆಚ್ಚಿನ ರೈತರು ವಾಪಸ್ ಬಂದಾದ್ಮೇಲೆ ಈಗ ಹಂಗಾಮು ಪ್ರಾರಂಭ ಆಗುವುದು ಈಗ ಪ್ರಾರಂಭ ಆಗ್ತಾ ಇದೆ. ಜೂನ್ ಜುಲೈನಲ್ಲಿ ನಿಮ್ಮ ಮುಂಗಾರು ಹಂಗಾಮು ಪ್ರಾರಂಭ ಆಗುತ್ತೆ ಅನ್ನೋಂಗಿದ್ರೆ ಎಷ್ಟು ಜನ ರೈತರ ಕೈಯಲ್ಲಿ ಕಾಸಿದೆ, ಬಿತ್ತನೆ ಬೀಜ ಗೊಬ್ಬರ ತಂತ್ರಜ್ಞಾನದ ಮೇಲೆ ಕೂಡುವುದಕ್ಕೆ ಕಾಸಿದೆ ಅನ್ನುವಂಥದ್ದು, ಧೈರ್ಯವಿದೆ ಅನ್ನುವಂಥದ್ದು, ಹಾಗೂ ಇಲ್ಲ ನಾನು ಇನ್ನು ನಗರಕ್ಕೆ ವಾಪಸ್ ಹೋಗೋದಿಲ್ಲ ನಾನು ಕೃಷಿಯೇ ಗತಿ ಅನ್ನೋ ಮನವರಿಕೆ ಆಗಿರುವಂತವ್ರು ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಆದ್ರಿಂದ ಈಗ ಹೆಚ್ಚಿನ ಕೂಲಿ ಕಾರ್ಮಿಕರು ಗ್ರಾಮಗಳಲ್ಲಿ ಉಳ್ಕೊಂಡು ಕೃಷಿ ಮೇಲೆ ಅವಲಂಬನೆ ಆಗಬೇಕಾದ್ರೆ ಅದಕ್ಕಾಗಿ ವಿಭಿನ್ನವಾದಂತಹ ಕಾರ್ಯಯೋಜನೆಗಳಾಗಬೇಕಾಗ್ತದೆ ಹಾಗೂ ನೀರಾವರಿ ಕೃಷಿಗೆ ವಿಭಿನ್ನವಾದಂತಹ ಕಾರ್ಯಯೋಜನೆಗಳಾಗಬೇಕಾಗ್ತದೆ. ನೀರಾವರಿಯಲ್ಲಿ ಬಹುಶಃ ಈ ಧೈರ್ಯ ಕಳೆದುಕೊಂಡಿರೋರಿಗೆ ಅಥವಾ ಬಂಡವಾಳ ಇಲ್ಲದೆ ಇರುವಂತಹ ಎರಡೂ ಇಲ್ಲದೆ ಇರುವಂತಹ ರೈತರಿಗೆ ಬಹುಶಃ ಸರ್ಕಾರ ವಿಶೇಷ ಪ್ಯಾಕೇಜ್ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಇಂತಿಂತಹ ಬೆಳೆಗಳನ್ನ ಬೆಳೆಯಲು ಸೂಕ್ತವಾದಂತಹ ಪ್ರದೇಶ, ಉದಾಹರಣೆ ಕೋಲಾರದಲ್ಲಿ ಟೊಮ್ಯಾಟೊ ಬೆಳಿಬೇಕು, ಮೈಸೂರಿನಲ್ಲಿ ಬದನೆ ಮೆಣಸಿ ಬೆಳಿಬೇಕು ಅನ್ನುವಂತಹದಾದ್ರೆ ಅಲ್ಲಿ ಆ ಕ್ಷೇತ್ರ ಕೊರತೆ ಆಗದೇ ಇರುವ ಹಾಗೆ ಆ ಬೆಳೆಗಳನ್ನ ಬೆಳೆಯಬಹುದಾದಂತಹ ರೈತರಿಗೆ ಬಿತ್ತನೆ ಬೀಜ ಆಗಿರ್ಬಹುದು, ಸಸಿಗಳಾಗಿರ್ಬಹುದು, ರಸಗೊಬ್ಬರ ಆಗಿರ್ಬಹುದು, ಕೀಟನಾಶಕ ಆಗಿರ್ಬಹುದು ಹಾಗೂ ಕಳೆ ನಿಯಂತ್ರಣಕ್ಕಾಗಿ ಕೂಲಿಗಳಿಗೆ ಕೊಡಬೇಕಾದಂತಹ ಬಂಡವಾಳದ ಸೌಕರ್ಯವನ್ನ ಕೂಡ ಮಾಡಿಕೊಡುವಂತ ಒಂದು ಸಂಪೂರ್ಣ ಪ್ಯಾಕೇಜ್ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಡಾಕ್ಟರ್ ಅರುಣ್ ಬಳಮಟ್ಟಿ ಅವರೇ, ಕೇಂದ್ರ ಸರ್ಕಾರ ವಿಶೇಷವಾಗಿ 20 ಲಕ್ಷ ಕೋಟಿ ರೂಪಾಯಿಯ ಪ್ಯಾಕೇಜ್ ಅನ್ನ ಈಗಾಗಲೇ ಘೋಷಣೆ ಮಾಡಿದೆ. ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಏನು ಕೂಲಿ ಕಾರ್ಮಿಕರು ಏನು ವಲಸೆ ಬಂದಿದ್ದಾರೆ ಮತ್ತೆ ವಾಪಸ್ಸು, ಅವರಿಗೆ ಅಲ್ಲೇ ಹಳ್ಳಿಯಲ್ಲೇ ಕೆಲಸ ಕೊಟ್ಟು ಮಳೆ ನೀರಿನ ಸಂರಕ್ಷಣಾ ಕೆಲಸಗಳನ್ನ ಮಾಡಿಸೋ ನಿಟ್ಟಿನತ್ತ ಹೆಚ್ಚಿನ ಒಂದು ಒತ್ತು ನೀಡಲಾಗ್ತಾ ಇದೆ. ಮತ್ತೆ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ನೇರವಾಗಿ ರೈತರು ಯಾರಿಗೆ ಬೇಕಾದ್ರೂ ಮಾರಾಟ ಮಾಡಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಸರ್ಕಾರ. ಬಹುಶಃ ಈ ಎಲ್ಲ ಉಪಕ್ರಮಗಳಿಂದ ಒಂದಷ್ಟು ಒಳಿತು ಕೃಷಿ ಕ್ಷೇತ್ರದ ಮೇಲೂ ಆಗಬಹುದು ಅಂತ ತಮಗನ್ಸುತ್ತ. ಸಾಧ್ಯ ಇದೆ ಹಾಗೂ ಅದೇ ಉದ್ದೇಶದಿಂದನೇ ಈ ಸರ್ಕಾರ ಈ ಉಪಕ್ರಮಗಳನ್ನ ಮಾಡಿದೆ ಅನ್ನೋದು ನಿಜ. ಆದ್ರೆ ನೀವು 3 ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ಅವುಗಳನ್ನ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಸರ್ಕಾರ ನೇರವಾಗಿ ಮಾಡಿದ್ದೇನು ಅಂತಂದ್ರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರ ದಿನಗೂಲಿಯ ಪ್ರಮಾಣವನ್ನ ಸ್ವಲ್ಪ ಹೆಚ್ಚು ಮಾಡಿ ಆ ಕೆಲಸ ಕೊಡುವಂತ ಅವಕಾಶಗಳನ್ನ ವಿಸ್ತರಿಸ್ತಾ ಇದ್ದಾರೆ. ಅಂದ್ರೆ ಹೆಚ್ಚು ಹೆಚ್ಚು ಜನರಿಗೆ ಮಣ್ಣು ನೀರಿನ ಸಂರಕ್ಷಣೆ ಕೆಲಸಗಳಲ್ಲಿ ತೊಡಗಿಕೊಂಡು ಅದು ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂದ್ರೆ ಅವ್ರನ್ನ ಪ್ರೊಡಕ್ಟಿವ್ ಆಗಿ ಎಂಗೇಜ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಯೋಜನೆ, ಬಹಳ ಪ್ರಸ್ತುತವಾಗಿರುವಂತಹದ್ದು. ಒಂದು ದಿನಕ್ಕೆ 270 ರೂಪಾಯಿ ಕೂಲಿ ಇದೆ ಸರ್. ಹೌದು, ಈಗ ಆ ಕೂಲಿ ಹಾಗೂ ಕೆಲಸ ಸಿಕ್ಕೋದ್ರಿಂದ ಏನಾಗ್ತದೆ, ನಗರಗಳಿಂದ ವಾಪಸ್ ಗ್ರಾಮಗಳಿಗೆ ಬಂದವರಿಗೂ ಕೂಡ ಕೆಲಸದಲ್ಲಿ ತೊಡ್ಕೊಳ್ಳೋದಕ್ಕೆ ಹಾಗೂ ಎಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಕೈಗೊಂದಿಷ್ಟು ಕೂಲಿ ಸಿಗುವಂತ ಒಂದು ಸುವರ್ಣಾವಕಾಶವನ್ನು ಒದಗಿಸಿದ್ದಾರೆ. ಅದು ವಿಶೇಷವಾಗಿ ಒಣ ಬೇಸಾಯದಲ್ಲಿ ಬಹಳ ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೂ ಮುಂದೆ ಕೃಷಿ ಹಂಗಾಮು ಪ್ರಾರಂಭ ಆಗುವಾಗ ಅವ್ರ ಕೈಯಲ್ಲಿ ಒಂದಿಷ್ಟು ಹಣ ಇರೋದ್ರಿಂದ ಬಹುಶಃ ಬೆಳೆ ಬೆಳೆಯೋದಕ್ಕೂ ಕೂಡ ಇದು ಧನಾತ್ಮಕ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಒಂದು ಎರಡನೇದು, ನೀವು 20 ಲಕ್ಷ ಕೋಟಿ ಬಗ್ಗೆ ಮಾತಾಡಿದ್ರಿ, ಅದರಲ್ಲೂ ಕೂಡ ಉತ್ಪಾದಕ ಹಾಗೂ ಅನುತ್ಪಾದಕ ಇನ್ವೆಸ್ಟ್ಮೆಂಟ್ ಗಳಿದಾವೆ. ಉದಾಹರಣೆಗೆ ಮುಂದಿನ 3 ತಿಂಗಳವರೆಗೆ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಉಚಿತವಾಗಿ ಪಡಿತರವನ್ನ ನೀಡುವಂತಹದ್ದು. ಇದು ಅವಶ್ಯಕ, ಆದ್ರೆ ಇದು ಉತ್ಪಾದಕ ಅಲ್ಲ. ಅಂದ್ರೆ ಇದು ನೇರವಾಗಿ ಕೃಷಿ ಮೇಲೆ ಇದನ್ನು ತೊಡಗಿಸುವಂತಹದಲ್ಲ. ಕೃಷಿ ಕುಟುಂಬಗಳು ಜಾನ್ ಹೇ ಹಾಗೂ ಜಹಾನ್ ಹೇ ಅಂತ ಎರಡು ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾರೆ. ಈ ಜೀವ ಉಳಿಸಿಕೊಂಡು ಆ ನಂತರ ನಾವು ಬದುಕು ದಾರಿ ಹುಡುಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಮೊದಲು ಪಡಿತರಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ನೇರವಾಗಿ ಏನಾಗ್ತದೆ, ಒಂದು ಜೀವಗಳ ಉಳಿಯುವಿಕೆಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಹೊರತು ಕೃಷಿ ಪುನರ್ ನಿರ್ಮಾಣಕ್ಕೆ ನೇರವಾಗಿ ಇದು ಪ್ರಭಾವ ಬೀರೋದಿಲ್ಲ. ಅದರ ಜೊತೆಗೆ ನೀವು ಪ್ರಸ್ತಾಪ ಮಾಡಿರುವಂತಹ ಎಪಿಎಂಸಿ ಕಾಯ್ದೆ ಏನಿದೆ, ಇದು ಕೂಡ ಮುಂದಿನ ದಿನಗಳಲ್ಲಿ ಕೃಷಿ ಹೆಚ್ಚು ಕಾಂಪಿಟೇಟಿವ್ ಆಗಿರಬೇಕು, ರೈತರಿಗೆ ಹೆಚ್ಚು ಆದಾಯ ಸಿಗುವಂತಾಗಿರ್ಬೇಕು ಅನ್ನೋದಕ್ಕಾಗಿ ದೀರ್ಘಾಲೋಚನೆ ಮಾಡಿರುವಂತಹ ಉಪಕ್ರಮ. ಇದರ ಅಲ್ಪಕಾಲಿಕ ಪರಿಣಾಮ ಬಹುಶಃ ಕಡಿಮೆ ಆಗ್ತದೆ. ಈ ಎಪಿಎಂಸಿ ಕಾಯ್ದೆ ಬಗ್ಗೆನೂ ನಾನು ಬೇಕಾದಷ್ಟು ಚರ್ಚೆಗಳನ್ನ ಹಾಗೂ ಆರ್ಗ್ಯುಮೆಂಟ್ ಗಳನ್ನ ಗಮನಿಸ್ತಾ ಇದ್ದೀನಿ. ಸುಮಾರು ಜನ ಇದನ್ನ ವಿರೋಧಿಸ್ತಾ ಇರೋರು, ಅವರು ಮೂಲ ಪ್ರಶ್ನೆ ಏನು ಅಂತಂದ್ರೆ, ರೈತರನ್ನ ಈಗ ಪ್ರೈವೇಟ್ ಏಜೆನ್ಸಿಯವರು ಶೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ. ಈಗ ನನ್ನ ಪ್ರಶ್ನೆ, ಈಗ ಎಪಿಎಂಸಿ ಕಾಯ್ದೆ ಅನುಷ್ಠಾನದಲ್ಲಿದ್ದ ಅನೇಕ ದಶಕಗಳಾಯ್ತು, ಎಪಿಎಂಸಿಯಲ್ಲಿ ಎಷ್ಟರ ಮಟ್ಟಿಗೆ ಶೋಷಣೆಯಿಂದ ಹೊರತಾಗಿದ್ದಾರೆ ರೈತರು ಅನ್ನೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಏನಿದೆ? ಈಗಲೂ ಕೂಡ ಎಪಿಎಂಸಿಗಳಲ್ಲಿ ರೈತರಿಗೆ ಕಾಂಪಿಟೇಟಿವ್ ಪ್ರೈಸ್ ಸಿಗ್ತಾ ಇಲ್ಲ, ಹಾಗೂ ಅವರಿಗೆ ಇರಬೇಕಾದಂತಹ ಸ್ವಾತಂತ್ರ್ಯ ಆಗಿರಬಹುದು, ಹಾಗೂ ಆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಕೆಲವೊಂದು ಫಂಕ್ಷನ್ಸ್ ಇದಾವಲ್ಲ, ನೀವು ವೇಮೆಂಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಇವು ಯಾವೂ ಕೂಡ ರೈತರಿಗೆ ಪೂರಕವಾಗಿಲ್ಲ. ಹೀಗಾಗಿ ಈ ಎಪಿಎಂಸಿ ಕಾಯ್ದೆಯಿಂದ ಕಾಂಪಿಟೇಷನ್ ದೊಡ್ಡದಾಗಿ ಈಗ ಪ್ರೈವೇಟ್ ಹಾಗೂ ಪಬ್ಲಿಕ್ ಏಜೆನ್ಸಿ ಎರಡೂ ಕಾಂಪೀಟ್ ಮಾಡೋದಾದ್ರೆ ನನ್ನ ಅಭಿಪ್ರಾಯದಲ್ಲಿ ರೈತರಿಗೆ ಆಯ್ಕೆಗಳು ಜಾಸ್ತಿ ಆಗ್ತದೆ. ಆ ಆಯ್ಕೆಗಳು ಜಾಸ್ತಿ ಆದಾಗ ಸಹಜವಾಗಿ ಡಿಮಾಂಡ್ ಅಂಡ್ ಸಪ್ಲೈ ಅಂತಾರಲ್ವ, ಈ ಮಾರ್ಕೆಟ್ ಫೋರ್ಸ್ಗಳು ಆಟೋಮ್ಯಾಟಿಕಲಿ ರಿಯಲೈನ್ ಆಗ್ತವೆ. ಅಲ್ಲಿ ರೈತರಿಗೆ ಹೆಚ್ಚಿನ ಬೆಲೆ ಸಿಗುವಂತಹ ಸಾಧ್ಯತೆಗಳು ಇನ್ನೂ ಹೆಚ್ಚಾಗತ್ತೆ ಹೊರತು, ಈ ಸ್ವಾತಂತ್ರ್ಯವನ್ನ ನಾವು ಧನಾತ್ಮಕವಾಗಿ ನೋಡಬೇಕೇ ಹೊರತು ಈ ರಿಸ್ಟ್ರಿಕ್ಷನ್ ತೆಗೆದು ಹಾಕಿರೋದು ರೈತರಿಗೆ ಶೋಷಣೆ ಮಾಡೋದಕ್ಕೆ ದಾರಿ ಕೊಟ್ಟಿದೆ ಅಂತ ಅನ್ಬಿಡುದು ಋಣಾತ್ಮಕ ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್, ಅಂತಿಮವಾಗಿ ತಮ್ಮ ವಿಚಾರ ಏನು? ಎರಡು ಮೂರು ವಿಚಾರಗಳು. ಒಂದು, ನಾವು ಒಣ ಬೇಸಾಯವನ್ನ ನಿರಂತರವಾಗಿ ನಿರ್ಲಕ್ಷಿಸ್ತಾ ಬರ್ತಾ ಇದ್ದೀವಿ. ಇನ್ ಟರ್ಮ್ಸ್ ಆಫ್ ಪಾಲಿಸಿ ಪ್ರೊಟೆಕ್ಷನ್ ಅಂತ, ಪಾಲಿಸಿ ಇಕೋಸಿಸ್ಟಮ್ ಏನಿದೆ, ಒಣ ಬೇಸಾಯದಲ್ಲಿ ರೈತರ ಆದ್ಯತೆಗಳೇನಿರಬೇಕು, ಅವರಿಗೆ ಅವರಿಗೆ ಬೇಕಾಗುವಂತ ಪದಾರ್ಥಗಳೇನು ಅಂದ್ರೆ ಕಡಿಮೆ ನಿರ್ವಹಣೆಯಲ್ಲಿ ಕಡಿಮೆ ನೀರಿನಲ್ಲಿ ಉತ್ತಮ ಇಳುವರಿ ಕೊಡುವಂತಹದ್ದು ಹಾಗೂ ಆದಾಯ ಕೊಡುವಂತಹ ಬೆಳೆಗಳನ್ನ ಅವ್ರು ಬೆಳಿಬೇಕಾದ್ರೆ ಅದು ಪೂರಕ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ ಅಥವಾ ಕೃಷಿ ಬೇಸಾಯ ಪಾಲಿಸಿ ಫೋಕಸ್ ಆಗಿರಬೇಕು ಅನ್ನುವಂತಹದ್ದು ಒಂದು. ಎರಡನೇದು, ನೀರಾವರಿ ಕೃಷಿ ಏನಿದೆ ಇದು ವೆಲ್ತ್ ಕ್ರಿಯೇಷನ್ ಸಾಧ್ಯವಾಗುವಂತಹ ಕ್ಷೇತ್ರ. ಇಲ್ಲಿ ಸರ್ಕಾರ ಬಂಡವಾಳ ಹಾಗೂ ಪಾಲಿಸಿ ಮಾಡಬೇಕಾಗಿರುವಂತಹದ್ದು ಈ ಬೆಳೆಗಳಿಂದ ಹೆಚ್ಚಿನ ಆದಾಯ ರೈತರಿಗೆ ಬರೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಆದಾಯ ಬರುವಂತಹ ಬೆಳೆಗಳನ್ನ ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಅದಕ್ಕಾಗಿ ತಂತ್ರಜ್ಞಾನ, ಹಣಕಾಸಿನ ಸೌಲಭ್ಯ ಹಾಗೂ ಮಾರುಕಟ್ಟೆ ಸುಧಾರಣೆ ಅನಿವಾರ್ಯವಾಗಿ ಆಗಬೇಕು ಅನ್ನುವಂಥದ್ದು. ಹಾಗೂ ವಿಶೇಷವಾಗಿ ನಾನು ಇಲ್ಲಿ ಒತ್ತು ಕೊಡ್ತಾ ಇರೋದು ಏನು ಅಂದ್ರೆ, ಈ ಕೊರೋನಾ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯ ನಮ್ಮದು ಹೆಚ್ಚು ಪ್ರಮುಖವಾದ ಆದ್ಯತೆ ಆಗಿರೋದ್ರಿಂದ ಈ ಜೋಳ, ರಾಗಿ, ಸಜ್ಜೆ, ಸಿರಿಧಾನ್ಯಗಳು ಇವೆಲ್ಲವೂ ಬೆಳೀತಾ ಇರುವಂತಹದ್ದು ಅಲ್ಪಕಾಲಿಕ ಬೆಳೆಗಳು, ಅಲ್ಪ ನಿರ್ವಹಣೆಯಲ್ಲಿ ಆಗುವಂತಹದ್ದು, ಅಲ್ಪ ನೀರಾವರಿಯಲ್ಲಿ ಆಗುವಂತಹದ್ದು ಹಾಗೂ ಅದ್ಭುತ ಪೋಷಕಾಂಶಗಳನ್ನ ಕೊಡುವಂತಹ ಬೆಳೆಗಳು, ಇವುಗಳಿಗೆ ಪ್ರೋತ್ಸಾಹ ವಿಶೇಷವಾಗಿ ಕೊಡಬೇಕು. ಆ ಪ್ರೋತ್ಸಾಹ ಧನ ಸಹಾಯದಿಂದ ಆಗಿರ್ಬೋದು, ತಂತ್ರಜ್ಞಾನ ತಲುಪಿಸುವಂತಹದ್ದಾಗಿರ್ಬೋದು, ಹಾಗೂ ಮಾರುಕಟ್ಟೆ ಆಗಿರ್ಬೋದು. ಇದನ್ನ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅದಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡುವುದಾದ್ರೆ ನಾವು ಆ ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಕಷ್ಟ ಪಡಬೇಕಾಗಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಡಾಕ್ಟರ್ ಅರುಣ್ ಬೊಳಮಟ್ಟಿಯವರೇ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 9686 ಮತ್ತೆ 66490 ಇನ್ನೊಮ್ಮೆ 9686 66 64 90 ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9686 66 66 4 ಸಾರಿ 6 ಆಮೇಲೆ 4 9 0 ಒಳ್ಳೆಯದು ಡಾಕ್ಟರ್ ಅರುಣ್ ಬಳಮಟ್ಟಿ ಅವರೇ, ಇದುವರೆಗೂ ಕೂಡ ಕೋವಿಡ್ 19 ಹಾಗೂ ಕೃಷಿ ಈ ಬಗ್ಗೆ ನಿಮ್ಮ ಅಮೂಲ್ಯವಾದ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು.